ನಮ್ ಕೆಲಸ ನಾವು ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಮಾಡ್ಕೋಬಹುದು, ಟೆನ್ಷನ್ ಇರಲ್ಲ. ಅಲ್ಲಿ ಅಂತ ಅಂದ್ರೆ ಬೇರೆಯವ್ರ ಕೆಲಸ ನಾವು ಬೇರೆಯವ್ರನ್ನ ಹಿಡ್ಕೊಂಡು ಮಾಡಿಸೋದು, ಅವ್ರ ಒತ್ತಡ ಇರುತ್ತೆ, ಆ ಒತ್ತಡಕ್ಕೆ ಸರಿಯಾಗಿ ಲೇಬರ್ಗಳು ಬರಲ್ಲ, ಹಂಗಾಗಿ ಹರಾಸ್ಮೆಂಟ್ ಜಾಸ್ತಿ ಆಗುತ್ತೆ, ಮೆಂಟಲಿ ಟ್ರಸ್ಟ್ ಜಾಸ್ತಿ ಆಗುತ್ತೆ, ನೆಮ್ಮದಿ ಇರಲ್ಲ. ಹಂಗಾಗಿ ನಮ್ಮ ವ್ಯಕ್ತಿಗತ ವೈಯಕ್ತಿಕವಾಗಿ ಸ್ವಂತ ಕೆಲಸ ಆದ್ರೆ ಯಾರ ಪ್ರೆಷರ್ ಇರಲ್ಲ, ಫಸ್ಟ್ ಆರೋಗ್ಯಯುತವಾಗಿ ಇರಬಹುದು, ಟೆನ್ಷನ್ ಕಮ್ಮಿ ಇರುತ್ತೆ. ದುಡಿಮೆ ಒಂದೇ ಮುಖ್ಯ ಅಲ್ಲ, ವೆಲ್ತ್ಗಿನ್ನ ಮೇನ್ ಹೆಲ್ತ್, ಆರೋಗ್ಯಕರ ಜೀವನ ಸಾಧಿಸ್ಬೇಕು. ಈಗ ಎಷ್ಟೇ ದುಡಿದ್ರು ಆಮೇಲೆ ಅದನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಆಗೋದಕ್ಕಿಂತ ಹಾಸ್ಪಿಟ್ಲಿಂದ ದೂರ ಇರೋದೇ ಒಂದ್ ಸ್ವಲ್ಪ ಚೆನ್ನಾಗಿ. ಖಂಡಿತ. ನಿಮ್ಮದು ಜಮೀನು ಎಷ್ಟು ಎಕರೆ ಇದೆ? ನಮ್ಮ ಜಮೀನು 2 ಎಕರೆ, ನನ್ನ ಇದು 4 ಎಕರೆ. ನಿಮ್ ಭಾಗಕ್ಕೆ 4 ಎಕರೆ ಬಂದಿದೆ. ಎಲ್ಲ ನೀರಾವರಿನ ಖುಷ್ಕಿ ಜಮೀನು ಇದೆ? ನೀರಾವರಿ. ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರೆ ಮುಖ್ಯವಾಗಿ? ಈರುಳ್ಳಿ ಬೆಳಿತೀವಿ, ಈರುಳ್ಳಿ ಬೀಜೋತ್ಪಾದನೆ ಮಾಡ್ತೀವಿ, ಕೊತ್ತಂಬರಿ, ಕಲ್ಲಂಗಡಿ ಇವೆಲ್ಲ ಬೆಳಿತಾರೆ. ಈಗ ಈರುಳ್ಳಿನ ಬೆಳಿತೀವಿ ಅಂತಂದ್ರೆ, ಈರುಳ್ಳಿ ಬೀಜೋತ್ಪಾದನೆ ಮಾಡ್ತೀವಿ ಅಂತಂದ್ರೆ ಯಾವ್ದು ಲಾಭದಾಯಕ? ಈರುಳ್ಳಿ ಬೀಜೋತ್ಪಾದನೆ ನನಗೆ ಲಾಭದಾಯಕ. ಈರುಳ್ಳಿ ಬೀಜೋತ್ಪಾದನೆ ಲಾಭದಾಯಕ ಅಂತ. ಈ ಗೆಡ್ಡೆ ಬೆಳೆಯೋದು ಲಾಭದಾಯಕ ಅಲ್ಲ ಅಂತ? ಗೆಡ್ಡೆ ಬೆಳೆಯೋದು ಲಾಭದಾಯಕ ಅಂತ ಅಂದ್ರೆ, ಒಂದು ಸಾರಿ ರೇಟ್ ಇರುತ್ತೆ, ಒಂದ್ ಸಾರಿ ರೇಟ್ ಇರಲ್ಲ. ಹೌದು. ಈಗ ಈರುಳ್ಳಿ ಬೀಜೋತ್ಪಾದನೆ ಮಾಡಿದ್ರೆ ಏನು ಅಂತ ಅಂದ್ರೆ, ಕ್ವಾಲಿಟಿ ಆಫ್ ಸೀಡ್ ನಾನು ಉತ್ಪಾದನೆ ಮಾಡಿದೀನಿ ಅಂದ್ರೆ, ಗುಣಮಟ್ಟದ ಬೀಜ ಉತ್ಪಾದನೆ ಮಾಡಿದ್ರೆ ನಾನು ಕಾಲರಿಂಗ್ ಅನ್ಕೊಂಡು ಮಾರಬಹುದು. ಹೌದು. ಅದನ್ನ ಹೇಳ್ತಕ್ಕಂತ ಇದಿರ್ಬೇಕಷ್ಟು ಧ್ಯೇಯ. ನಾವು ಮಾಡಿರೋದು ಪರ್ಫೆಕ್ಟ್ ಐತೆ ಅಂತ ಅಂದ್ರೆ ಹೇಳಕ್ಕೇನು ಸಂಕೋಚ ಇರಲ್ಲ. ನೀವು ಹೇಳ್ದಂಗೆ ಈರುಳ್ಳಿ ಗೆಡ್ಡೆ ಬೆಳೆದ್ರೆ ಒಂದ್ ವರ್ಷ ರೇಟ್ ಸಿಗುತ್ತೆ, ಒಂದ್ ವರ್ಷ ರೇಟ್ ಸಿಗೋದಿಲ್ಲ, ಈ ವರ್ಷ ರೇಟ್ ಐತೆ, ಮುಂದಿನ ವರ್ಷ ರೇಟೇ ಇರೋದಿಲ್ಲ. ಹಂಗಾಗಿ ಈರುಳ್ಳಿ ಬೀಜ ಉತ್ಪಾದನೆ ನನಗೆ ಲೈಕ್, ಹೆಚ್ಚಾಗಿ ಈರುಳ್ಳಿ ಬೀಜೋತ್ಪಾದನೆಗಳಿಗೆ ಗಮನ ಕೊಡ್ತೀವಿ. ಈಗ ಈರುಳ್ಳಿ ಗೆಡ್ಡೆ ಬೆಳೆಯೋದಕ್ಕೂ ಈರುಳ್ಳಿ ಬೀಜೋತ್ಪಾದನೆ ಮಾಡೋದಕ್ಕೂ ಈ ಬೇಸಾಯ ಕ್ರಮದಲ್ಲಿ ಆಗಿರ್ಬೋದು, ನಿರ್ವಹಣೆ ಕ್ರಮದಲ್ಲಿ ಆಗಿರ್ಬೋದು, ಏನಾದ್ರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಬಹಳ ಇದೆ. ಈಗ ಈರುಳ್ಳಿ ಬೆಳೆಯೋದು 3 ತಿಂಗಳಲ್ಲಿ ಬೆಳಿಬಹುದು, ಬೀಜೋತ್ಪಾದನೆ ಮಾಡಬೇಕು ಅಂತಂದ್ರೆ 4-5 ತಿಂಗಳು ಬೇಕು. ಓಹೋ. 4-5 ತಿಂಗಳು ಬೇಕು. ಈರುಳ್ಳಿ 2 ಬೆಳೆ ಬೆಳೆದಷ್ಟು ಟೈಮ್ ಈರುಳ್ಳಿ ಬೀಜೋತ್ಪಾದನೆಗಾಗುತ್ತೆ. ಈರುಳ್ಳಿ ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದ್ರೆ, ಕಳೆ ನಿರ್ವಹಣೆ ಜಾಸ್ತಿ ಇರುತ್ತೆ, ರೋಗ ನಿರ್ವಹಣೆ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ನಾನು ರೋಗ ನಿರ್ವಹಣೆಗೆ ಈಗೆಲ್ಲರೂ ಫೆಕ್ಟಿಸೈಡ್ಸ್ ಯೂಸ್ ಮಾಡಿದ್ರೆ, ನಾನು ವೈಯಕ್ತಿಕವಾಗಿ ಶುಂಠಿ, ಕಾಳುಮೆಣಸು, ಗೋಮೂತ್ರ ಇಂಥವನ್ನ ಯೂಸ್ ಮಾಡ್ತೀನಿ. ಸಾವಯವ ಅನ್ನೋದಕ್ಕಿಂತ ನೈಸರ್ಗಿಕವಾಗಿರ್ತಕ್ಕಂತ ಇವನ್ನ ಬಳಸಿ ಮುಂದಿನ ಪೀಳಿಗೆಗಾದ್ರೂ ನಮ್ಮ ಭೂಮಿನ ಉಳಿಸಬೇಕು ಅನ್ನೋ ಒಂದು ಧ್ಯೇಯ. ಈ ಈರುಳ್ಳಿ ಬೀಜೋತ್ಪಾದನೆ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ಸಿದ್ಧತೆ ಯಾವ ರೀತಿ ಮಾಡ್ಕೊಂತೀರ? ಭೂಮಿನೆಲ್ಲ ಸಿದ್ಧತೆ ಒಂದ್ಸರಿ 2 ಸರಿ ಬೇಸಾಯ ಮಾಡ್ತೀವಿ, ರೋಟೋವೇಟರ್ ಹೊಡಿಸ್ತೀವಿ, ಆಮೇಲೆ ಸಾಲಿನಿಂದ ಸಾಲ್ಗೆ ಒಂದೊಂದು ಪಟ್ಟಿ ಮಾಡ್ಕೊಂತೀವಿ. ಒಂದು ಪಟ್ಟಿ ಬಿಟ್ಟು ಒಂದು ಪಟ್ಟಿ ಬೀಜ ನಾಟಿ ಮಾಡ್ಕೊಂತ ಹೋಗ್ತೀವಿ. ಒಂದು ಪಟ್ಟಿಯಿಂದ ಒಂದು ಪಟ್ಟಿ ಗ್ಯಾಪ್ ಇರುತ್ತೆ. ಯಾಕೆ ಒಂದು ಪಟ್ಟಿ ಗ್ಯಾಪ್ ಬಿಡ್ತೀರ? ಅದು ಗಾಳಿ ಬೆಳಕಾಡ್ಲಿ, ಮತ್ತೆ ಆ ಕಳೆ ನಿರ್ವಹಣೆ ಮಾಡಬೇಕು ಅಂತ ಅಂದಾಗ ಆ ಖಾಲಿ ಜಾಗದಿಂದ ಆ ಕಳೆ ಅವೆಲ್ಲ ತಕ್ಕೋಬಹುದು, ಇಲ್ಲ ಅಂದ್ರೆ ಎಲ್ಲ ಬೆಳೆ ತುಳಿಯೋದು ಆ ತರ ಆಗಬಾರ್ದು ಅಂತ ಈ ತರ ಮಾಡ್ತೀವಿ. ಅಂದ್ರೆ ಗಾಳಿ ಬೆಳಕಾಗೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ. ಈ ಬೇಸಾಯ ಕ್ರಮ ಮಾಡ್ಬೇಕಾದ್ರೆ ಏನಾದ್ರು ಭೂಮಿ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಉಪಯೋಗಿಸ್ತೀರ? ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತೀವಿ, ಗೌರ್ಮೆಂಟ್ ಗೊಬ್ಬರ ಕಡಿಮೆಯಿಂದ. ಗೌರ್ಮೆಂಟ್ ಗೊಬ್ಬರ ಉಪಯೋಗಿಸ್ತಾ ಇದ್ರು ಇಳುವರಿ ಚೆನ್ನಾಗಿ ಬರುತ್ತಾ? ಬೆಳೆಸಿದೇನಲ್ಲ. ಈಗ ಭೂಮಿ ಸಿದ್ಧತೆ ಸಂದರ್ಭದಲ್ಲಿ ಏನಾದ್ರೂ ಭೂಮಿ ಕೊಟ್ಟಿಗೆ ಗೊಬ್ಬರ ಸೇರಿಸ್ತೀರಾ? ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನ್ ಅನುಕೂಲ ಅನ್ಸುತ್ತೆ? ನೆಲ ಮೃದುವಾಗುತ್ತೆ, ಬೇರುಗಳು ಹೋಗಕ್ಕೆ ಅನುಕೂಲ ಆಗುತ್ತೆ. ಬೀಜದ ಇಳುವರಿ ಚೆನ್ನಾಗಿ ಬರುತ್ತೆ, ಗಟ್ಟಿ ಕಾಳು ಬರುತ್ತೆ. ಹಂಗಾಗ್ಬಿಟ್ಟು ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಮತ್ತೆ ಭೂಮಿ ಸಿದ್ಧತೆ ಆದ ನಂತರ ಇದಕ್ಕೆ ಬೀಜದ ಗೆಡ್ಡೆ ತರಬೇಕಾಗತ್ತೆ. ಬೀಜದ ಗೆಡ್ಡೆ ಎಲ್ಲಿಂದ ತಗೊಂಡ್ಬರ್ತೀರಾ? ಬೀಜದ ಗೆಡ್ಡೆ ನಾವೇ ಬೆಳೆದಿರ್ತೀವಿ. ಈ ಕೆಲವರೆಲ್ಲ ಬೇರೆ ಕಡೆಯಿಂದ ಬೀಜದ ಗೆಡ್ಡೆ ತಂದು ನಾಟಿ ಮಾಡ್ತಾರೆ, ನೀವೇ ಬೆಳೆದದ್ದು ನಾಟಿ ಮಾಡ್ತಾ ಇದ್ರ, ಅದರಿಂದ ಒಳ್ಳೆ ಇಳುವರಿ ತಗೋಬಹುದು? ಒಳ್ಳೆ ಇಳುವರಿ ಬರುತ್ತೆ. ಈಗ ಬೇರೆ ಕಡೆಯಿಂದ ತಂದಿದ್ದು ಅವ್ರು ಯಾವ್ದು ಹಾಕಿರ್ತಾರೆ ಅಂತ ಕನ್ಫರ್ಮ್ ಇರಲ್ಲ, ನಾವು ಹಾಕಿರೋದಾದ್ರೆ ನಾವು ಕನ್ಫರ್ಮ್ ಇರುತ್ತೆ. ಅದರಲ್ಲಿ ಏನಾದ್ರೂ ಇಂಥ ತಳಿ ಹಾಕಿರ್ತೀರ? ನೀವು ಯಾವ ತಳಿ ಉಪಯೋಗಿಸ್ತೀರ ಹೆಚ್ಚಾಗಿ? ನಾವು ಈಗ ಮನೆ ಲೋಕಲ್ ನಮ್ಮ ನಾಟಿ ಲೋಕಲ್ ಅಂತಲೇ ಕೊಡೋದು ನಾವು, ನಾಟಿ ತಳಿ ಅಂತಾನೆ. ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಗೆಡ್ಡೆಯಿಂದ ಗೆಡ್ಡೆಗೆ ಎಷ್ಟು ಅಂತರ ಕೊಟ್ಟು ನಾಟಿ ಮಾಡ್ಬೇಕು ನೀವು ಬೀಜದ ಗೆಡ್ಡೆನ? ನಾವು 4 ಇಂಚ್ ಅಂತರ ಕೊಡ್ತೀವಿ. 4 ಇಂಚ್ ಅಂತ ಕೊಡ್ತೀವಿ ಗೆಡ್ಡೆಯಿಂದ ಗೆಡ್ಡೆಗೆ 4 ಇಂಚ್ ಅಂತರ ಕೊಡ್ತೀವಿ. ಈ ಬೀಜದ ಗೆಡ್ಡೆ ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ ಸೈಜ್ ಇದ್ರೆ ಚೆನ್ನಾಗಿ? 30 mm ಸೈಜ್, ಈ ಸೈಜ್ ಚಿಕ್ಕ ಸೈಜ್ ದುಂಡಾಗಿ ಚೆನ್ನಾಗಿರೋ ಗೆಡ್ಡೆ ಹಾಕಿ ಮಾಡ್ತೀವಿ. ತೀರ ಸಣ್ಣದ ಆಸಲ್ಲ, ಒಂದ್ ಮೀಡಿಯಂ ಸೈಜ್ ಆರಿಸ್ತೀವಿ. ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ಅಥವಾ ಎಷ್ಟು ಕೆಜಿ ಗೆಡ್ಡೆ ಬೇಕಾಗುತ್ತೆ ಬೀಜದ ಗೆಡ್ಡೆ? ಒಂದ್ ಎಕರೆಗೆ 20 ಪ್ಯಾಕೆಟ್ ವರ್ಗೂ ಬೇಕಾಗತ್ತೆ. ಒಂದು ಎಕರೆಗೆ 20 ಪ್ಯಾಕೆಟ್ ಗೆಡ್ಡೆ ಬೇಕಾಗುತ್ತೆ. ಮತ್ತೆ ಅದು ನಾಟಿ ಮಾಡಿದ ನಂತರ ಏನೇನು ಕೆಲಸ ಇರುತ್ತೆ ನಿಮಗೆ? ಕಳೆ ನಿರ್ವಹಣೆ ಇರುತ್ತೆ, ಔಷಧ ನಿರ್ವಹಣೆ ಇರುತ್ತೆ. ಕಳೆ ಅದಕ್ಕೇನು, ಈಗ ಸಾಕಷ್ಟು ಜನ ಈ ಗೆಡ್ಡೆ ಬೆಳೆ ಅಂತ ರೈತರು ಕಳೆನಾಶಕ ಸಿಂಪಡಣೆ ಮಾಡ್ತಾರೆ. ಕಳೆನಾಶಕನ ಸಿಂಪಡಣೆ ಮಾಡಲ್ಲ, ಮಾಡಲ್ಲ, ಕೈಯಿಂದನೇ ಕಳೆ, ಲೇಬರ್ ಇಂದನೇ ಕಳೆ ತೆಗೆಸ್ತೀವಿ. ಕಳೆ ತೆಗೆಸ್ತಾರೆ, ಲೇಬರ್ ಎಲ್ಲ ಸಿಗ್ತಾರ? ಆ ಲೇಬರ್ ತರ್ತೀವಿ, ತರ್ತಾರೆ. ಈಗೆಲ್ಲ ಕೂಲಿ ತುಂಬಾ ಜಾಸ್ತಿ ಅಂತಾರೆ, ಯಾವ ರೀತಿ ನಡೀತದೆ? ಆದ್ರೂ ಈಗ ನಿರ್ವಹಣೆ ಮಾಡ್ಲೇಬೇಕು, ಮಾಡ್ಲೇಬೇಕು. ಜಾಸ್ತಿ ಆಯ್ತು ಈಗ ಮತ್ತೆ ಮೇಲ್ ಬರುತ್ತೆ ಅಂತ ಮನೆಗಿರಕ್ ಆಗಲ್ಲ. ಹೌದು, ನಿರ್ವಹಣೆ ಮಾಡ್ಲೇಬೇಕು ಕಟ್ಕೊಂಡ್ಮೇಲೆ. ಹೌದು, ನಿರ್ವಹಣೆ ಮಾಡ್ತೀವಿ, ಮಾಡ್ತಾರೆ. ಎಲ್ಲ ಕಳೆನಾಶಕ ಉಪಯೋಗಿಸಲ್ಲ, ಉಪಯೋಗಿಸಲ್ಲ. ಕಳೆನಾಶಕ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಗ್ರೋತ್ ಕುಂಠಿತ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿ ಮೇಲೆ ದುಷ್ಪರಿಣಾಮ, ಇಳುವರಿ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದು ಕಣ್ಣಿಗೆ ಕಾಣಲ್ಲ, ಬಟ್ ಆ ಕಣ್ಣು ಮುಂದೆ ಅಂತೂ ಈ ಕಳೆನಾಶಕ ಈಗ ಒಂದು ಬೆಳೆನ ಹಾಳು ಮಾಡಬೇಕು ಅಂತ ಅಂದಾಗ ಒಳ್ಳೇದು ಹೋಗುತ್ತೆ, ಕೆಟ್ಟದ್ದು ಕೆಟ್ಟದ್ದು ಹೋಗುತ್ತೆ. ಹಂಗಾಗಿ ಕೈಯಿಂದಲೇ ಕಳೆ ತೆಗೆಸ್ತೀವಿ, ಕಳೆ ತೆಗೆಸ್ತಾರೆ. ಮತ್ತೆ ಇದಕ್ಕೇನಾದ್ರೂ ಮೇಲ್ಗೊಬ್ಬರ ಕೊಡಬೇಕಾಗತ್ತಾ ಗೆಡ್ಡೆ? ಸಾಧ್ಯವಾದಷ್ಟು 100 ಗೆ 100 ನಾವು ಈ ಗೌರ್ಮೆಂಟ್ ಗೊಬ್ಬರಗಳನ್ನ ಉಪಯೋಗಿಸಲ್ಲ, ಉಪಯೋಗಿಸಲ್ಲ. ಯಾಕೆ ಅಂದ್ರೆ ಅವು ಪೆಟ್ರೋಕೆಮಿಕಲ್ ಇಂದ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಭೂಮಿಯಲ್ಲಿ ಒಂದು ಲೇಯರ್ ಫಾರ್ಮೇಷನ್ ಆಗಿ ಭೂಮಿ ಗಡಸಾಗುತ್ತೆ. ಆ ಗಡಸಾಗೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನೀರು ಆಳಕ್ಕೆ ಇಳಿಯಲ್ಲ. ಅದಕ್ಕಾಗಿ ನನ್ನ ಅನಿಸಿಕೆ, ಬೇರೆಯವರ ಇದು ಬೇಕಿಲ್ಲ ನನಗೆ, ಗೌರ್ಮೆಂಟ್ ಗೊಬ್ಬರ ಉಪಯೋಗಿಸಬಾರ್ದು, ರಾಸಾಯನಿಕ ಗೊಬ್ಬರ ಉಪಯೋಗಿಸಲ್ಲ, ಉಪಯೋಗಿಸಲ್ಲ. ಈ ಜೈವಿಕ ಗೊಬ್ಬರಗಳು ಇರ್ತಾವಲ್ಲ ಕೆಲವರೆಲ್ಲ, ಈ ಸ್ವಲ್ಪ ಎರೆಹುಳು ಗೊಬ್ಬರ ಚೆಲ್ತೀವಿ ಮತ್ತೆ ಬೇರೆ ಜೈವಿಕ ಗೊಬ್ಬರಗಳು ಅಂತ ಬರ್ತವೆ. ನಾನು ಯಾವ ಗೊಬ್ಬರಗಳು ಚೆಲ್ಲಲ್ಲ. ನಾನೇನು ಬಿಲ್ವ ರಾಸಾಯನ, ಬಿಲ್ ಪತ್ರೆ ಕಾಯಿ ಸಿಗುತ್ತೆ, ಆ ಬಿಲ್ ಪತ್ರೆ ಕಾಯಿನ ತಂದು ಅದನ್ನೆಲ್ಲ ಒಡೆದು ಅದರೊಳಗಿನ ತಿರುಳನ್ನು ತೆಗೆದುಬಿಟ್ಟು ಒಂದು ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು, ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ, ಅದಕ್ಕೆ ಸಾವಯವ ಬೆಲ್ಲ ಹಾಕ್ತೀವಿ. ಅದೊಂದು 20 ದಿವಸ ಬಿಟ್ಟ ಮೇಲೆ ಅದನ್ನ ಸೋಸ್ಬಿಟ್ಟು ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ತಾರ. ಈ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಇದರಿಂದನೇ ನಾವು ಗೊಬ್ಬರನ ಉತ್ಪಾದನೆ ಮಾಡ್ಕೋಬೇಕಂತ ಹೆಂಗೆ ಗೊತ್ತಾಯ್ತು ನಿಮಗೆ, ಅಥವಾ ಎಲ್ಲಿ ತಿಳ್ಕೊಂಡ್ರಿ? ನಾನು ಸ್ವದೇಶಿ ಬಚಾವ್ ಆಂದೋಲನ ಫಾಲೋ ಮಾಡ್ತಿದ್ದೆ. ಅವರು ಒಬ್ಬ ಸೈಂಟಿಸ್ಟ್, ಅವರು ದೇಶ ಉಳಿಸೋಕ್ಕಾಗಿ ದೇಶವ್ಯಾಪಿ ಓಡಾಡಿದರು, ಅವ್ರ ಬಗ್ಗೆ ಒಲವು ಹೆಚ್ಚಿಗಿತ್ತು. ಅದರಿಂದ ಅವ್ರು ಹೇಳಿರೋ ಕೆಲವಾರು ವಿಚಾರಗಳು ತಿಳ್ಕೊಂಡು ನಾನು ಅದನ್ನೇ ಫಾಲೋ ಮಾಡ್ತೀನಿ. ಈ ಪಾಳೇಕರ್ ಪದ್ಧತಿ ಅವನ್ನು ಏನಾದರೂ ಸ್ವಲ್ಪ ಅಳವಡಿಸ್ಕೊಂಡಿದ್ದೀರ? ಪಾಳೇಕರಲ್ಲ, ವಸತ್ ಬೆಂಬಾಟ್ಕರ್ ಅಂತ ರಾಜೀವ್ ದೀಕ್ಷಿತ್ ಅವ್ರು ಹೇಳಿದ್ದು. ನನಗೆ ವಸತ್ ಬೆಂಬಾಟ್ಕರ್ ಅವರ ವಿಚಾರ ಚೆನ್ನಾಗಿದೆ, ಪಾಳೇಕರ್ಗಿನ್ನ ಅವ್ರದೇ ಚೆನ್ನಾಗಿದೆ ನನಗೆ. ಈಗ ಗೆಡ್ಡೆ ಬೆಳೆ ಅಂತ ರೈತರು ಕೆಲವು ಸಾರಿ ಬದು ಬದುಗಳಿಗೆ ಎಲ್ಲ ಕೊತ್ತಂಬರಿ ಮೆಣಸಿನ ಗಿಡ ಅವೆಲ್ಲ ಅಂತರ ಬೆಳೆಗಳು ಬೆಳೀತಾರೆ ಈರುಳ್ಳಿಯಲ್ಲಿ. ಈ ಬೀಜೋತ್ಪಾದನೆಯಲ್ಲಿ ಏನಾದರೂ ಅಂತರ ಬೆಳೆಗಳು ಏನಾದರೂ ಬೆಳೀತೀರ? ಬೀಜೋತ್ಪಾದನೆಯಲ್ಲಿ ನಾನು ಚೆಂಡು ಹೂವಿನ ಸಸಿ ಹಾಕ್ತೀನಿ, ಯಾಕೆಂದ್ರೆ ಪರಾಗಸ್ಪರ್ಶ ಚೆನ್ನಾಗಾಗಲಿ ಅನ್ನೋ ಉದ್ದೇಶಕ್ಕೆ ಚೆಂಡು ಹೂವಿನ ಸಸಿ ಹಾಕ್ತೀನಿ, ಹಾಕ್ತೀರ. ಹಂಗಾಗಿ ಪರಾಗಸ್ಪರ್ಶ ಚೆನ್ನಾಗಾಗುತ್ತೆ. ಚಿಟ್ಟೆ ನೊಣ ಜೇನೊಣ ಅವೆಲ್ಲ ಆಕರ್ಷಣೆ ಆಗೋಕ್ಕೋಸ್ಕರ ಚೆಂಡು ಹೂವು ಹಾಕ್ತೀನಿ. ಚೆಂಡು ಹೂವು ಪರಾಗಸ್ಪರ್ಶಕ್ಕೊಂದ್ಕನ ಅದನ್ನು ಕೆಲವು ಸಾರಿ ಲಾಭದಾಯಕ ಹೂವು ಬಿಟ್ಟಾಗ ಈ ದಸರಾ ದೀಪಾವಳಿ ಅಂತ ಸಂದರ್ಭದಲ್ಲಿ ಅದನ್ನು ಒಳ್ಳೆ ಲಾಭದಾಯಕ ಅಂತ ಅಂದ್ರೆ ಅದು ಈಗ ಲಾಭದಾಯಕ ಅನ್ನೋದಕ್ಕಿಂತ ಇದಕ್ಕೊಂದು ಸೆಕ್ಯೂರಿಟಿ ಆಗಿರುತ್ತೆ ಅಂತ ನಾವು ಹಾಕ. ಇನ್ ಕೇಸ್ ರೇಟ್ ಇತ್ತು ಅಂದ್ರೆ ಅದರಲ್ಲಿ ಕಿತ್ತು ಮಾರಾಟ ಮಾಡ್ತೀವಿ, ಮಾಡ್ತಾರೆ. ಮೇನ್ ಚೆಂಡು ಹೂವಿನ ಗಿಡ ಹಾಕಿದ್ರೆ ಥ್ರಿಪ್ಸ್ ಕಂಟ್ರೋಲ್ ಆಗುತ್ತೆ. ಈಗ ನಾವು ರೈತರು ನೋಡ್ತಿರ್ತೀವಿ ಯಾವುದೇ ಬೆಳೆ ಹಾಕಿದ್ರು ಈಗೆಲ್ಲ ಸಾಕಷ್ಟು ಕೀಟ ರೋಗಗಳ ಬಾಧೆ ಕಂಡು ಬರುತ್ತೆ. ಈರುಳ್ಳಿ ಬೀಜೋತ್ಪಾದನೆ ಮಾಡ್ತಾರಲ್ಲ, ಇದಕ್ಕೂ ಕೀಟ ರೋಗದ ಬಾಧೆ ಏನಾದ್ರು ಕಾಣುತ್ತಾ? ಕೀಟ ರೋಗ ಬಾಧೆ ಇದೆ, ಇದೆ. ಆ ರೋಗ ಬಾಧೆ ಇದ್ರೂ ನಾವೇನು ಅಂತ ಅಂದ್ರೆ ಅಪ್ ಟು ಫೈನಲ್ ವರ್ಗು ಸಾಧ್ಯವಾದಷ್ಟು ಶುಂಠಿ ಕಾಳುಮೆಣಸು ಗೋಮೂತ್ರ ಮಜ್ಜಿಗೆ ಉಳಿ ಮಜ್ಜಿಗೆ ಬೇವಿನೆಣ್ಣೆ ಕೋಳಿ ಮೊಟ್ಟೆ ಈ ತರ ಸಾಸಿವೆ ಎಣ್ಣೆ ಇಂಥವನ್ನೇ ಉಪಯೋಗಿಸ್ತೀವಿ. ಕಂಟ್ರೋಲ್ ಆಗುತ್ತ? ಕಂಟ್ರೋಲ್ ಆಗಿ ನಮ್ಮ ಬೆಳೆ ಬೆಳೆದಿದ್ದೀನಲ್ಲ. ಹೌದು, ಕಂಟ್ರೋಲ್ ಆಗುತ್ತೆ ಅನ್ನೋದೇನ ನಾನು ಬೇಕು ಅಂತ ಅಂದ್ರೆ ಈಗ ಏನು ಕೆಮಿಕಲ್ ಯೂಸ್ ಮಾಡಿ ಬೆಳೀತಾರೋ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನಾನು. ಅಷ್ಟೇ ಇಳುವರಿ ನಿರೀಕ್ಷೆ ಮಾಡ್ತೀನಿ, ಅವ್ರಿಗಿನ ಹೆಚ್ಚಿನ ಇಳುವರಿ ನಾನು ತೆಗೆದಿದ್ದೀನಿ. ಸಾಕಷ್ಟು ಜನ ನಾವು ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ನಾವು ರಾಸಾಯನಿಕ ಗೊಬ್ಬರ ಕೊಡದಿದ್ರೆ ಅಥವಾ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ಯಾವುದೇ ಬೆಳೆ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂತಾರೆ. ಅದು ಏನಾಗ್ಬಿಟ್ಟಿ ಅಂತ ಅಂದ್ರೆ ಶಂಖದಿಂದ ಬಂದ್ರೆ ತೀರ್ಥ ಅನ್ನೋದು ನಮ್ಮ ರೈತರಲ್ಲಿ ಮನನ ಆಗಿಬಿಟ್ಟೈತೆ. ಹೌದು, ಇವತ್ತಿನವರೆಗೂ ಈಗ ರಾಸಾಯನಿಕ ಗೊಬ್ಬರಗಳು ಬಂದಿರೋದು 20-30 ವರ್ಷದ ಹಿಂದೆ ಅಷ್ಟೇ, ಅದಕ್ಕಿಂತ ಹಿಂದೆ ರಾಸಾಯನಿಕ ಗೊಬ್ಬರಗಳು ಇರಲಿಲ್ಲ. ನಮ್ಮ ತಾತ ಅವರೆಲ್ಲ ಅವರೆಲ್ಲ ಬೆಳೀತಿದ್ದಲ್ಲ ತಾತನವರೆಗೆ, ನಾವೀಗ 30 ವರ್ಷದ ಕೆಳಗೆ ಬೆಳೆದಿರೋದು ನಾವು ನೋಡಿದ್ದೀವಿ. ಹೌದು, ಗೊಬ್ಬರ ಇಲ್ದಲೆ ಬೆಳಿತಿದ್ರು. ಬೆಳಿತೀವಿ, ಹಸು ಕ್ರಾಂತಿ ಆದಂಗೆ ಇಡ್ಲಿ ಗೊಬ್ಬರ ಬಂದ್ಬಿಟ್ಟು ಅವಾಗಿಂದಲೇ ರೈತರೆಲ್ಲ ಅದಕ್ಕೆ ಅಡಿಟ್ ಆಗ್ಬಿಟ್ರು ಅಂತೀರ. ಈಗ ಹಸು ಕಟ್ಟಿ ಸಗಣಿ ಗಂಜಲ ಬಾಚ್ಲಾರ್ದ ಗೊಬ್ಬರದ ಅಂಗಡಿಯಾಗ ಒಂದು ಪ್ಯಾಕೆಟ್ ಕಾಂಕುಳದಾಗ ಇಟ್ಕೊಂಡು ಬಂದು ಒಸಿತಾರೆ. ಅದ್ರ ದುಷ್ಪರಿಣಾಮ ತಿಳುವಳಿಕೆ ಬಂದಿಲ್ಲ ಇನ್ನ. ಹೌದು, ಈಗ ಹಸು ಕಟ್ಟಿಗೆ ಬೇಕಾಯ್ತು ಅಂತಂದ್ರೆ ನೀವು ಏನಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದಿರಾ? ನನ್ನಯ್ಯ, ನಾನು ಒಬ್ಬನಿರೋದ್ರಿಂದ ನಾನು ಸಾಕಾಣಿಕೆ ಮಾಡಿಲ್ಲ. ಸಾಕಾಣಿಕೆ ಮಾಡಿದಾರೆ ನಮ್ಮವರು, ಅವ್ರಿಗೆ ಪ್ರೋತ್ಸಾಹ ಕೊಡ್ತೀನಿ. ಈಗ ಹಿಂಡಿ ಅಂತವೇನು ತಂದು ಕೊಡೋದು ಅಂತವೆಲ್ಲ ಮಾಡ್ತೀನಿ. ಮತ್ತೆ ನಿಮಗೆ ಗೋಮೂತ್ರ ಸಗಣಿ ಅವೆಲ್ಲ ಬೇಕಾಗುತ್ತೆ ಸಾವಯವಕ್ಕೆ, ಅದನ್ನೆಲ್ಲ ಬಳಸ್ಕೊಂತ? ಅದೇ ನಮ್ಮವರು, ನಮ್ಮ ರಿಲೇಟಿವ್ಸ್ ಮಾಡ್ತಿದ್ದಾರೆ, ಅವ್ರಿಗೆ ನಾನು ಸಹಕಾರ ಮಾಡ್ತೀನಿ. ಅವರಿಂದ ನೀವು ಗಂಜಲ ಕಲೆಕ್ಷನ್ ಮಾಡ್ಕೊಂಡು ಇದು ಮಾಡ್ತಾರೆ. ಈಗ ಬೀಜದ ಗೆಡ್ಡೆ ನಾಟಿ ಮಾಡಿದ್ಮೇಲೆ ಇದು ಬೀಜ ಉತ್ಪಾದನೆ ಆಗ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗತ್ತೆ? 5 ತಿಂಗಳ ಅವಧಿ ಬೇಕು. 5 ತಿಂಗಳು ಬೇಕಾಗತ್ತೆ. ಈರುಳ್ಳಿ ಹೂವು ಅವೆಲ್ಲ ಬಂದಾಗ ಪರಾಗಸ್ಪರ್ಶ ಆಗಿ ನೀವು ಚೆಂಡುವಾಗಿ ಹಾಕಿರೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ. ಇದರಲ್ಲಿ ಏನಾದ್ರೂ ಜೊಳ್ಳಾಗೋದು ಕೆಲವು ಸರಿ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರ್ತಾವೆ, ಅದರಿಂದ ಏನು ಸಮಸ್ಯೆಯಿಂದ ಬರ್ತಾವೆ ಅದು? ಆ ಜೊಳ್ಳಾಗೋದೇನು ಅಂತ ಅಂದರೆ ವಾತಾವರಣ ವೈಪರೀತ್ಯದಿಂದನೂ ಒಂದೊಂದು ಸಾರಿ ಆಗೋ ಸಾಧ್ಯತೆ ಇರುತ್ತೆ. ಯಥೇಚ್ಛವಾಗಿ ಗೊಬ್ಬರ ಹಾಕಿದ್ರೂ ಆಗ ಸಾಧ್ಯತೆ ಇರುತ್ತೆ. ಈಗ ನಮ್ಗೆ ಆ ಥರ ಸಮಸ್ಯೆ ಇರಲ್ಲ. ಮೋಸ್ಟ್ ಪ್ರಾಬಬಲಿ ಈಗ ಒಂದು ಸ್ವಲ್ಪ ಜೊಳ್ಳಾಗ್ಬೋದು ಅಷ್ಟೇ, ವಾತಾವರಣ ವೈಪರೀತ್ಯ. ಅದು ಸಸಿ ದೃಢವಾಗಿತ್ತು ಅಂತ ಅಂದಾಗ ಜೊಳ್ಳು ಕಮ್ಮಿ ಆಗುತ್ತೆ ಅಷ್ಟೇ. ಅದು ನೈಸರ್ಗಿಕವಾಗಿ ಅದು ಬೆಳೆಯೋ ಥರ ನಾವು ಸಪೋಸ್ಟಿಫಿಕೇಟ್ ಮಾಡಬೇಕು. ಅದಕ್ಕೆ ಅದಕ್ಕೆ ಪೂರಕವಾದ ವಸ್ತುಗಳನ್ನು ನಾವು ಕೊಡಬೇಕಾಗುತ್ತೆ. ಎಷ್ಟು ಎಕರೆಯಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ರೆ? ನಾನು ಪ್ರತಿ ವರ್ಷ ಒಂದೂವರೆ ಎಕರೆಯಲ್ಲಿ ಮಾಡ್ತೀನಿ. ಒಂದೂವರೆ ಎಷ್ಟು ಇಳುವರಿ ಬರುತ್ತೆ ಒಂದು ಎಕರೆಗೆ? ಒಂದು ಎಕರೆಗೆ 3 ಕ್ವಿಂಟಲ್, 5 ಕ್ವಿಂಟಲ್, 6 ಕ್ವಿಂಟಲ್ವರೆಗೂ ಬೆಳೆದಿದ್ರ. ವಾತಾವರಣ ಪೂರಕವಾಗಿದ್ರೆ 1-5 ಕ್ವಿಂಟಲ್, 6 ಕ್ವಿಂಟಲ್ವರೆಗೂ ಬೆಳೆದಿದ್ದೀವಿ. ವಾತಾವರಣ ಆ ಟೈಮಲ್ಲಿ ಒಂದು ಸ್ವಲ್ಪ ಇಬ್ಬನಿ ಬಿದ್ದು ಹಿಂಗೇನನ್ನು ಆಗಿ ಅರ್ಧ ತೆನೆ ಕಟ್ಟಿದ್ರೆ ಜೊಳ್ಳು ಹೋದ್ರೆ ಒಂದು 3-3.5 ಕ್ವಿಂಟಲ್ವರೆಗೂ ಬೆಳೆದಿದ್ದೀವಿ. ಈರುಳ್ಳಿ ಬೀಜ ಉತ್ಪಾದನೆ ಮಾಡ್ಬೇಕಾದ್ರೆ ಒಕ್ಕಣೆ ಯಾವ ರೀತಿ ಮಾಡ್ತಾರೆ? ಈರುಳ್ಳಿ ಬೀಜ ಬಂದಾಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಯಾವ ರೀತಿ ಒಕ್ಕಣೆ ಮಾಡ್ತಾರೆ ಅದನ್ನೆಲ್ಲ? ಹೂವು ಏನಾಗುತ್ತೆ ಅಂತ ಅಂದ್ರೆ ಆ ಹೂವು ಮುದ್ರಿಕೊಂಡ್ಬಿಟ್ಟು ಎಲ್ಲ ಆದ್ಮೇಲೆ ಓಪನ್ ಆಗುತ್ತೆ, ಅದ್ರಾಗ ಬೀಜ ಕಾಣುತ್ತೆ ಕರುಗೆ. ಹೌದು, ಅದನ್ನ ಹೊಲದ ಮೇಲೆ ಒಣಗಿದಾಗ ಅದನ್ನ ಕೈಯಿಂದ ಆರಿಸ್ತೀವಿ. ಆರಿಸ್ಬಿಟ್ಟು ಒಣಗಾಕ್ತೀವಿ, ಒಣಗಾಗಿ ಕಟ್ಟಿಗೆಯಿಂದ ಒಡೆದು ಬೀಜ ಮಾಡ್ತೀವಿ. ಬೀಜಕ್ಕೆ ಡ್ಯಾಮೇಜ್ ಆಗಲ್ಲ ಕಟ್ಟಿಗೆ? ಇಲ್ಲ ಇಲ್ಲ ಇಲ್ಲ, ಮಿಷನ್ಗೆ ಹಾಕಲ್ಲ, ಕಟ್ಟಿಗೆಯಿಂದ ಹೊಡಿತೀವಿ. ಹೊಡಿತಾರೆ, ಅವನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ತೂರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚೀಲಕ್ಕೆ ಚೀಲಕ್ಕೆ ಮಾಡ್ತಾರೆ. ಎಲ್ಲಿ ಮಾರಾಟ ಮಾಡ್ತಾರೆ? ನಮ್ಮಲ್ಲೇ ಮಾರಾಟ ಮಾಡ್ತೀವಿ. ನಿಮ್ಮ ಲೋಕಲಲ್ಲೆಲ್ಲ ಸುತ್ತಮುತ್ತ ರೈತರು ತಗೊಂಡೋಗ್ತಾರೆ? ಸಾಕಷ್ಟು ಜನ ರೈತರು ಪ್ಯಾಕೆಟ್ ಬೀಜ ಹಾಕಿದ್ರೆ ಮಾತ್ರ ಇಳುವರಿ ಬರುತ್ತೆ ಅಂತಾರೆ. ಈಗ ಆಲ್ರೆಡಿ ಒಂದೇ ಪ್ಲಾಟಲ್ಲಿ ನನ್ನ ಬೀಜನೂ ಹಾಕಿದ್ದಾರೆ, ನಾನು ಬೆಳೆದಿರೋ ಬೀಜ ಪ್ಯಾಕೆಟ್ ಬೀಜನೂ ಹಾಕಿದ್ದಾರೆ. ಅವೆರಡರಲ್ಲಿ ಅಂತರ ನಾನು ತೋರಿಸ್ನಲ್ಲ, ಪ್ಯಾಕೆಟ್ ಬೀಜನೇ ಬೆಳವಣಿಗೆ ಇಲ್ಲ, ನಂದೇ ಬೆಳವಣಿಗೆ ಚೆನ್ನಾಗಿದೆ. ನಾನು ಹೇಳ್ತಾ ಇಲ್ಲಿ ಮಾತು ರೈತ ಹೇಳ್ತಾರೆ. ನಾನು ಈಗ ಬಂದ್ರೂ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಷ್ಟು ವರ್ಷದಿಂದ ಈರುಳ್ಳಿ ಬೀಜ ಉತ್ಪಾದನೆ ಮಾಡ್ತಾ ಇದ್ರ? ನಾನೀಗ ಒಂದು 10 ವರ್ಷದಿಂದ. 10 ವರ್ಷದಿಂದ ಮಾಡ್ತೀನಿ. ತಗೊಂಡೋಗಿರೋ ರೈತರಲ್ಲೆಲ್ಲ ಒಳ್ಳೆ ಅಭಿಪ್ರಾಯ ಇದೆಯಾ? ಒಳ್ಳೆ ಅಭಿಪ್ರಾಯ ಇರೋದಕ್ಕೆ ಮತ್ತೆ ನಂತಕ್ಕೆ ಬರ್ತಿರೋದು. ಹೌದು, ನಾನು ಮತ್ತೆ ಬೀಜ ಉತ್ಪಾದನೆ ಮಾಡ್ತಿರೋದು. ಹೌದು, ಈಗ ಒಳ್ಳೆ ಅಭಿಪ್ರಾಯ ಇಲ್ಲ, ಬೀಜ ಸೇಲ್ ಆಗಲಿಲ್ಲ ಅಂದ್ರೆ ತಗೊಂಡು ಅವನ್ನೇನು ಬೇರೆ ಏನಕ್ಕೂ ಬರಲ್ಲ. ಹೌದು, ಈಗ ಇನ್ ಕೇಸ್ ಅವು ಏನನ್ನ ಬೇರೆ ಉಪಯೋಗ ಬರ್ತವೆ ಅಂತ ಅಂದ್ರೆ ಅದಕ್ಕೆ ಕೊಡ್ತಾನಪ್ಪ ಅನ್ಬೋದು. ನಾನು ಬೀಜ ಉತ್ಪಾದನೆ ಮಾಡಿದೀನಿ ಅಂದ್ರೆ ರೈತರು ಬೆಳೆಯೋಕೆ ಕೊಡ್ಬೇಕು. ನಾನು ಕೆಲವು ಸರಿ ತೋಟಗಾರಿಕೆ ಅಧಿಕಾರಿಗಳು ಹೇಳ್ತಿರ್ತಾರೆ, ಲೂಸ್ ಬೀಜ ತಗೊಂಡು ಹಾಕಿದ್ರೆ ಕೌಟ್ ಬರೋದು ಅಥವಾ ಸಸಿ ಉತ್ಪಾದನೆ ಅಂತ ಸಂದರ್ಭದಲ್ಲಿ ಸಾಯೋದು, ಸಸಿಗಳು ಸಾಯೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಆಗ್ತಿರ್ತಾವಪ್ಪ ನೋಡಿ, ಒಂದು ನಂಬಿಕೆ ಇರೋ ಹತ್ರ ಬೀಜಗಳು ತಗೋಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಸರಿ, ಅವ್ರು ಹೇಳ್ತಾರೆ, ಅವರೇ ಬರಲಲ್ಲ. ಈಗ ಹೌದು, ಈಗ ಹಾಕಿರೋ ಜಮೀನಿಗೆ ನಾನು ಬೀಜ ಕೊಟ್ಟಿದ್ದೀನಿ. ಹೌದು, ನಾನು ಕೊಟ್ಟಿರೋ ಬೀಜನೂ ಅವನು ಹಾಕಿದ್ದಾನೆ, ಪ್ಯಾಕೆಟ್ ಬೀಜನೂ ಹಾಕಿದ್ದಾನೆ. ಬೆಲಗಿ ಕಂಪ್ನಿಯವ್ರು ಕೂಡ ರೈತರು ಬೆಳೆದಂತ ಬೀಜನೇ ಅವರು ಪ್ಯಾಕೆಟ್ ಮಾಡೋದಲ್ವಾ? ಹಂಗ ಅಂತಾಗೆ ತಗೊಂಡು ಪ್ಯಾಕೆಟ್ ಮಾಡಿದ್ರೆ ಅದು ಏನ್ರಿ ಗೊತ್ತಾಗುತ್ತೆ ಶಂಕದಾಗ ಬಂದ್ರೆ ತೀರ್ಥ ಅನ್ನಂಗೆ? ಹೌದು, ನಂತಾಗ 300 ರೂಪಾಯಿ ಪರ್ಚೇಸ್ ಮಾಡೋ ಅಂತ 1,200 ರೂಪಾಯಿ ಮಾಡಿದ್ರು ಹಾಕ್ತಾರೆ. ಹೌದು, ನಿಮ್ಮ ಸಮಕ್ಷಮದಲ್ಲೇ ಕರ್ಕೊಂಡು ಹೋಗೋಣ ಅಲ್ಲಿಗೆ. ನಾನು ಒಂದು ಮಾತು ಆಡಲ್ಲ. ಹೌದು, ನಾನು ಕೊಟ್ಟಿರೋ ರೈತ ನಾನು ಇಷ್ಟು ಕೆಜಿ ಕೊಟ್ಟಿದ್ದೀನಿ, ಇಷ್ಟು ಜಮೀನಿಗೆ ಹಾಕಿದ್ದಾನೆ ಅಂತ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಅಲ್ಲಿಗೆ ಬರೋದು ಇಲ್ಲ ಬೇಕಂದ್ರೆ, ನಾನು ಬೇರೆ ಯಾರನ್ನ ಕಳಿಸ್ತೀನಿ. ಅಲ್ಲೋಗಿ ಕೇಳಿ ನೀವು ಬೀಜ ಎಲ್ಲಿಂದ ತಂದಿದ್ದೀಯಾ, ಯಾವ ಎಷ್ಟು ಹಾಕಿದೀಯ ಅಂತ. ನನ್ನ ವೇಸ್ಟ್ ಹಾಕಿದ್ದಾನೆ, ಅಂಗಡಿಯಿಂದ ತಂದಿರೋ ಬೀಜ ಎಷ್ಟು ಹಾಕಿದ್ದಾನೆ, ಅದು ಅವನು ಸಪ್ರೇಟು. ಇಲ್ಲಿ ಕ್ಲೋಸ್ ಆಯ್ತು ಅಂತ ಅಂದಾಗ ಅಲ್ಲಿಗೊಂದು ಲೈನ್ ಮಾಡಿಬಿಟ್ಟು ಆ ಕಡೆ ಹಾಕಿದ್ದಾನೆ. ಅದನ್ನು ನೋಡ್ರಿ, ಇದನ್ನು ನೋಡ್ರಿ, ಕಂಪ್ಯಾರಿಸನ್ ಗೊತ್ತಾಗುತ್ತಲ್ಲ. ಅದೇನು ಕಣ್ಣು ಮುಚ್ಚದೇನಲ್ಲ, ಕಣ್ಣು ಮುಚ್ಚದೇನಲ್ಲ. ಒಂದು ಕೆಜಿಗೆ ಏನ್ ರೇಟ್ ಕೊಟ್ಟು ತಗೊಂಡೋಗ್ತಾರ ರೈತರು? ನೀವೇನು ಹೆಂಗ್ರೆ? ನಾನು ಬೆಳೆದಿರೋ ಬೆಳೆನ ನಾನೇ ರೇಟ್ ಫಿಕ್ಸ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ನಾನು 1200 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದೀನಿ ಒಂದು ಕೆಜಿಗೆ. 1200 ರೂಪಾಯಿ ಅಲ್ಲಿಗೂ ಬಾರ್ಗೇನ್ ಮಾಡಿದ್ದಕ್ಕೆ ಒಂದು 50 ರೂಪಾಯಿ ಕಮ್ಮಿ ಕೊಟ್ಟಿದ್ದೀನಿ. 1150 ರೂಪಾಯಿ ಕೊಡ್ತಾರೆ, ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಬೆಳೆದಂತ ಎಲ್ಲವನ್ನು ಬೀಜ ಖಾಲಿ ಆಗ್ಬಿಡ್ತಾವೆ? ಎಲ್ಲವನ್ನು ಖಾಲಿ ಖಾಲಿ ಆಗ್ತವೆ. ಅವು ಮತ್ತೆ ಸ್ವಲ್ಪ ಏನಾದ್ರು ಒಂದು 50 ಕೆಜಿನ ಕ್ವಿಂಟಲ್ ಉಳಿದ್ರೆ ಅವು ಮುಂದಿನ ಹಂಗಾಮಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಬರಲ್ಲ. ಅಲ್ಲ ಬರುತ್ತೆ, ಅಲ್ಲೇವರೆಗೂ ಇಟ್ಕೊಂಬಲ್ಲ. ನನ್ನ ಹತ್ರ ಇನ್ನೂ ಶಾರ್ಟೇಜ್ ಆಗುತ್ತೆ ಸೀಡ್, ನಾನು ಬೆಳೆದಿರೋ ಬೀಜ ಇನ್ನೂ ಶಾರ್ಟೇಜ್ ಆಗುತ್ತೆ. ಮತ್ತಿನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಯಾಕೆ ಬೆಳಿಬಾರ್ದು? ಅಲ್ಲ, ಒಂದು ಮಿತಿ ಇರಬೇಕಷ್ಟೇ. ಹೌದು, ಮತ್ತೆ ನಿರ್ವಹಣೆ ಮಾಡೋದು ಕಷ್ಟ. ನಿರ್ವಹಣೆ ಈಗ ಎಲ್ಲವನ್ನು ಕೆಡಿಸಿ ರೈತರ ಮೇಲೆ ಹಾಕೋದಲ್ಲ, ಯಾಕೆಂದ್ರೆ ಅವರು ವರ್ಷಕ್ಕೊಂದೇ ಬೆಳೆ ಬೆಳೆಯೋದು, ಅವ್ರ ಬೆಳೆಗೆ ಎಡವಟ್ಟು ಮಾಡಬಾರ್ದು. ಹೌದು, ಅವ್ರಿಗೆ ತೊಂದರೆ ಕೊಡಬಾರ್ದು. ಈಗ ನಾನೇನು ನಿರ್ವಹಣೆ ಮಾಡಲಾರ್ದ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಅವನು ವರ್ಷದ ಪ್ರಯತ್ನ ವಿಫಲ ಆಗುತ್ತೆ, ವಿಫಲ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್. ಇತಿ ಮಿತಿ, ನನಗೆ ಎಷ್ಟು ನಿರ್ವಹಣೆ ಮಾಡೋಕ್ಕಾಗುತ್ತೆ ಅಷ್ಟು ಸೀಮಿತವಾಗಿ ಮಾಡಬೇಕು. ಮಾಡ್ಬೋದು, ದುರಾಸೆಗೆ ಹೋಗ್ಬಾರ್ದು, ದುರಾಸೆಗೆ ಹೋಗ್ಬಾರ್ದು. ನಾವು ವೆಂಕಟೇಶ್ ರೆಡ್ಡಿ ಅವ್ರ ಹತ್ರ ಬೀಜ ತಗೊಂಡೋದೇವಪ್ಪ ಚೆನ್ನಾಗಿ ಇಳುವರಿ ಬಂತು ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಒಳ್ಳೆ ಅಭಿಪ್ರಾಯ ಇದೆ ಸುತ್ತಮುತ್ತ ಎಲ್ಲ ಕಡೆ, ಸೊಂಡೇಕೆರೆ, ಮಧುರೆ, ಗಂಜಿಗುಂಟೆ, ಮಿರ್ಸಾಬಳ್ಳಿ, ಆಯ್ಕಲ್ಲು, ನಕ್ಲರೊಟ್ಟಿ, ಬೊಮ್ಮಕ್ನಳ್ಳಿ, ಚಳ್ಳಕೆರೆ ತಾಲೂಕು ಸುತ್ತಮುತ್ತ ಎಲ್ಲ ಕೊಡ್ತಾರೆ. ಚಳ್ಳಕೆರೆ ತಾಲೂಕು ಸುತ್ತಮುತ್ತ ನನಗೆ ಕಾಂಟ್ಯಾಕ್ಟ್ ಇರೋರೆಲ್ಲ ಬಂದು ತಗೊಂಡೋಗ್ತಾರೆ. ಒಂದು ಸಾರಿ ತಗೊಂಡೋಗಿದ್ದಾರೆ ಅಂದ್ರೆ ಮತ್ತೆ ನಾನು ಬಿಡಲ್ಲ, ಅವರು ಪ್ಯಾಕೆಟ್ ಬೀಜ ತಗೊಳ್ಳಲ್ಲ. ಯಾವ ಸಮಯದಲ್ಲಿ ಕಟಾವ್ ಆಗುತ್ತೆ ಬೀಜ? ಅದು ಜನವರಿ ಫೆಬ್ರವರಿ. ಜನವರಿ ಫೆಬ್ರವರಿ, ಜನವರಿ ಫೆಬ್ರವರಿ ಕಟಾವ್ ಆಗ್ಬೇಕಂದ್ರೆ ನೀವು ಯಾವ ತಿಂಗಳಲ್ಲಿ ಬೀಜದ ಗೆಡ್ಡೆ ನಾಟಿ ಮಾಡಬೇಕಾಗತ್ತೆ? ನಾವು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತೀವಿ. ವಾತಾವರಣದ ಏರುಪೇರು ಒಂದು 15 ದಿನ ಹೆಚ್ಚು ಕಮ್ಮಿ ಆಗಬಹುದು, ಅಷ್ಟಾಗುತ್ತೆ. ಅಷ್ಟೇ ಫೆಬ್ರವರಿ, ಅಕ್ಟೋಬರ್ನಲ್ಲಿ ನಾವು ಆಗ್ತೀವಿ. ಜನವರಿ ಎಂಡ್ ಫೆಬ್ರವರಿಗೆ ಬರುತ್ತೆ, ಫೆಬ್ರವರಿ ಎಂಡ್ ಆಗ್ಬೋದು. ವಾತಾವರಣ ವೈಪರೀತ್ಯದಿಂದ ಒಂದು 15 ದಿನ ಹೆಚ್ಚು ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ನಂತರ ಮುಂಗಾರಿಗೆಲ್ಲ ರೈತರು ತಗೊಂಡೋಗಿ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಬಹುದು, ಮುಂಗಾರಿಗೆ ಕೊಟ್ಬಿಡ್ತೀವಿ. ನಾವು ಕೊಟ್ಬಿಡ್ತಾರೆ ಬೀಜ ಕಟ್ ಮಾಡಿದ್ಮೇಲೆ ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ 21 ದಿನ ಕೊಡಲ್ಲ. 21 ದಿನ ಯಾವುದೇ ಕಾರಣಕ್ಕೆ ಯಾರು ಬಂದು ಕೇಳಿದ್ರು ಕೊಡಲ್ಲ, ಕೊಡಬಾರ್ದು ಆ ಸಮಯ, ಕೊಡಲ್ಲ, ನಾನು ಕೊಡಲ್ಲ. ಹೌದಲ್ಲ, 21 ದಿನ ಆದ್ಮೇಲೆ ಕೊಡ್ತೀನಿ, ಕೊಡ್ತಾರೆ. ಈಗ 1 ಎಕರೆಗೆ 4-6 ಕ್ವಿಂಟಲ್ ವರೆಗೂ ಬೆಳಿತೀವಿ ಅಂತಂದ್ರೆ ಎಷ್ಟು ಖರ್ಚು ಬಂದಿರುತ್ತೆ ನಿಮಗೆ? ಅಂತಿಮವಾಗಿ ಈಗ ನೀವು 100-150 ರೂಪಾಯಿ ಈ ಥರ ಮಾರಾಟ ಮಾಡಿದಾಗ ಎಷ್ಟು ಲಾಭ ಬರುತ್ತೆ, ಖರ್ಚೆಲ್ಲ ತಗೋದು ನಿಮಗೆ? ನಾನು ಖರ್ಚು ಅಂತ ಅಂದರೆ ನನಗೇನು ಈ ಕಳೆ ನಿರ್ವಹಣೆ ಅವು ಬಿಟ್ಟರೆ ಈ ಶುಂಠಿ ತಗೊಂಡಿರುವ ಅವೆಲ್ಲ ನಾನು ಲೆಕ್ಕ ಇಡಲ್ಲ. ಹೌದು, ಯಾಕೆ ಅಂತ ಅಂದರೆ ಮಾಡೋದೇ ಅದೇ ವೃತ್ತಿ, ಇದು ಕಮರ್ಷಿಯಲ್ ಲೆಕ್ಕಾಚಾರಕ್ಕೆ ನಮ್ಮ ಮಾಡಲ್ಲ. ಅಂದರೆ ಪ್ರತಿಯೊಂದು ದಿನಾನೂ ರೈತರ ಅದನ್ನ ನಿರ್ವಹಣೆ ಮಾಡೋದೇ ಸಾಕಾಗಿರುತ್ತೆ, ಅದನ್ನು ಮನೆಗೆ ಬಂದು ಬರೆಯಷ್ಟು ಪೇಷನ್ಸ್ ನನಗಿಲ್ಲ. ಇಲ್ಲ, ಹಂಗಾಗಿ ಒಂದು ಅಂದಾಜಿಗೆ ಎಷ್ಟು ಖರ್ಚು ಬರುತ್ತೆ ನನಗೆ? ಬರಬಹುದು, ಅಪ್ ಟು 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಬೀಜ ಈಗ 1-6 ಕ್ವಿಂಟಲ್ ವರೆಗೆ ಬರುತ್ತೆ ಅಂತ ಹೇಳಿದ್ರಿ, ಮಾರಾಟ ಮಾಡಿದಾಗ ಅಂತಿಮವಾಗಿ ನಿಮ್ಗೆ 1 ಲಕ್ಷ ರೂಪಾಯಿ ಖರ್ಚು ತೆಗೆದು ಎಷ್ಟು ಉಳಿತಾಯ ಆಗುತ್ತೆ? 3-3.5 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. 3-3.5 ಲಕ್ಷ ಅಂದ್ರೆ ನಾವು ಈ ಗೆಡ್ಡೆ ಬೆಳೆಯೋದಕ್ಕೆ ಹೋಲಿಸ್ಕೊಂಡ್ರೆ ಇದು ಒಳ್ಳೆ ಲಾಭದಾಯಕ ಅಂತೀರ? 3-3.5 ಲಕ್ಷ ಬೆಳೆಯೋದಕ್ಕೆ ಹೋಲಿಸ್ಕೊಂಡ್ರೆ ಅಂತ ಅಂದ್ರೆ ಕನ್ಫರ್ಮ್ ಆಗಿ ನಾನು ಬೆಳೆದಿರೋ ಮಾಲ್ ನಾನೇ ರೇಟ್ ಫಿಕ್ಸ್ ಮಾಡೋ ಇದಿರುತ್ತೆ, ಫಿಕ್ಸ್ ಮಾಡಿರುತ್ತೆ. ಒಂದು ಈರುಳ್ಳಿ ಬೆಳೆದಾಗ ಏನಾಗುತ್ತೆ ಅಂತ ಅಂದ್ರೆ ನನ್ನ ರೇಟ್ ನಾನು ಫಿಕ್ಸ್ ಮಾಡಕ್ ಬರಲ್ಲ ಅಲ್ಲಿ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ದಲ್ಲಾಳಿ ಅದು ರೇಟ್ ಫಿಕ್ಸ್ ಮಾಡೋಣ ಆಗ್ತಾನೆ. ನಾನು ಬೆಳೆದ ಅವನ್ ಫಿಕ್ಸ್ ಮಾಡೋದೇ, ನಾನು ಬೆಳೆದಿದ್ದು ನಾನೇ ಫಿಕ್ಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಂದು. ಮೇಲಾಗಿ ಒಂದು ಸೀಮಿತವಾಗಿರುತ್ತೆ. ಈಗ 1500 ರೂಪಾಯಿ 1100 ರೂಪಾಯಿ ಅಂದ್ರೂ ಮಿನಿಮಮ್ 700-800 ರೂಪಾಯಿಗಂತೂ ಬರೋದಿಲ್ಲ. ಇದು ಮಿನಿಮಮ್ 1000 ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ರೈತನ ಬೀಜ ಮಾಡಿ. ನನಗೆ 600 ರೂಪಾಯಿ ಕೇಳಿದ್ದಾರೆ, ನಾನು 600 ರೂಪಾಯಿ ಕೊಡಲ್ಲ. ಯಾಕೆಂದ್ರೆ 600 ರೂಪಾಯಿ ಕೊಡ ಬೀಜ ಅಲ್ಲ ಅಂತ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. 600 ರೂಪಾಯಿ ಕೊಡ ಬೀಜ ಅಲ್ಲ ನಾನು. ಯಾಕೆ ಅಂತ ಅಂದ್ರೆ ನಾನು ಈ ತರ ಬೆಳೆದಿದ್ದೀನಿ. ನೀನು ಪ್ಯಾಕೆಟ್ ಸೀಡ್ ತಗೊಂಡ್ರೆ 65% ಬೀಜ ಹುಟ್ಟುತ್ತೆ ಅಂತ ಅವ್ರು ಹೇಳ್ತಾರೆ, ನಾನು 99% ಹುಟ್ಟುತ್ತೆ ಅಂತ ನಾನು ಹೇಳ್ತೀನಿ. ಅಷ್ಟೊಂದು ನಂಬಿಕೆ ನಿಮ್ ಬೀಜ? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಾನು. 100 ಬೀಜ ಬೇಕು ಅಂತ ಅಂದ್ರೆ ಮೊಳಕೆ ಹೊಡೆದು ತೋರಿಸ್ತೀನಿ ಅಲ್ಲಿ, 100 ಬೀಜ ಕೌಂಟ್ ಮಾಡಿ ಮೊಳಕೆ ಹೊಡೆದು ತೋರಿಸ್ತೀನಿ ನಾನು ಅಲ್ಲಿ. ಬೇರೆ ಕಡೆ ಬೇರೆ ರೈತರಿಗೆಲ್ಲ ನಮ್ಗೆ 600-700 ರೂಪಾಯಿ ಎಲ್ಲ ಕೆಜಿ ಸಿಗುತ್ತೆ ಅಂತ ಅಂದ್ರೆ ನೀವು ಕಡಿಮೆ ಕೊಡಲ್ಲ? ₹600-700 ಕೆಜಿ ಸಿಗುತ್ತೆ ಅಂದ್ರೆ ಅಲ್ಲೇ ತಗೋ ಸಂತೋಷ ಅಂತ ಹೇಳ್ತೀನಿ. ಈಗ ನಂತ ತಗೊಂಡಿರೋ ಕನ್ಫರ್ಮ್ ಇರುತ್ತಾ? ಈಗ ಪ್ಯಾಕೆಟ್ ಸೀಡ್ ತಗೊಂಡ್ರೆ 6 ಕೆಜಿ ಆಗ್ಬೇಕು, ನನ್ನ ಬೀಜ ತಗೊಂಡ್ರೆ 4 ಕೆಜಿ ಆಗ್ಬೇಕು. ಅಲ್ಲಿ 2 kg ಬೀಜ ದುಡ್ತಾ ಆಯ್ತು ಅಷ್ಟೇ. ಹೌದು, ಈಗ ಅಲ್ಲಿ 1200 ರೂಪಾಯಿ ಲೆಕ್ಕಾಚಾರ ಆದ್ರೆ 12 × 72 7,200 ರೂಪಾಯಿ ಕೊಡಬೇಕು. ಹೌದು, ನಾನು 4,800 ರೂಪಾಯಿ ಕೊನೆಗೆ 4,600 ರೂಪಾಯಿ ಕೊಟ್ಟರು ಕೊಡ್ತೀನಲ್ಲ. ಕೊಡ್ತೀರ? ಹೌದು. ಮೇಲಾಗಿ ಅಲ್ಲೇ ನೀವು ಬೆತ್ತು ಬೆಳಿಗ್ಗೆ ಎದ್ದಾಗ ಬೆಳಿಗ್ಗೆ ನಿಮ್ಮ ಮುಖ ನೋಡ್ತಾ ಇರ್ತಾರೆ. ಗ್ಯಾರಂಟಿ ನಾನು ಮೋಸ ಮಾಡೋಕ್ಕಂತೂ ಇದಿರಲ್ಲ. ಯಾಕೆಂದ್ರೆ ಸಮಾಜದಲ್ಲಿ ನನಗೆ ಒಂದು ಸಾರಿ ಮರ್ಯಾದೆ ಹೋಯ್ತು ಅಂದ್ರೆ ಆ ಮರ್ಯಾದೆ ಗಳಿಸ್ಕೊಂಬಕ್ ಬರಲ್ಲ. ಹೌದು, ಹಂಗಾಗಿ ಮೋಸ ಮಾಡಕ್ ಇಷ್ಟಪಡಲ್ಲ. ಅಂದ್ರೆ ಇಷ್ಟೊಂದು ಗುಣಮಟ್ಟದ ಬೀಜ ನಿಮ್ಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕಂದ್ರೆ ನೀವು ಈ ಸಾವಯವದಲ್ಲಿ ಯಾವುದೇ ರಾಸಾಯನಿಕ ಬಳಸದಲ್ಲೇ ಬೆಳೆದಿರೋದ್ರಿಂದ ಒಂದು ಒಳ್ಳೆ ಗುಣಮಟ್ಟದ ಬೀಜ ನಿಮ್ಮ ಉತ್ಪಾದನೆ ಮಾಡ್ತೀರ. ಅಂದ್ರೆ ನಮ್ಮ ರೈತರು ಈ ಬೀಜೋತ್ಪಾದನೆ ಮಾಡೋದು ಒಳ್ಳೆ ಲಾಭದಾಯಕ ಅಂತೀರ? ಬೀಜೋತ್ಪಾದನೆ ಮಾಡೋದು ಲಾಭದಾಯಕ, ನಿರ್ವಹಣೆ ಮಾಡ್ಬೇಕು. ನಿರ್ವಹಣೆ ಮಾಡ್ಬೇಕು. ನಾವು ಸುಮ್ನೆ ಸುಮ್ನೆ ಗಡ್ಡೆ ಹಾಕ್ಬಿಟ್ಟು ಮನೆಗಿದ್ದು ನಾನು ಅಂಗಡಿಗೆ ಕೊಟ್ಟಿರೋ ಔಷಧ ತಂದು ಹೊಡಿತೀನಿ. ಈಗ ಇವ್ರು ಹೋಗ್ತಾರೆ ಅಂಗಡಿಗೆ, ನಂದು ಹಿಂಗಾಗೈತೆ. ಅವನಿಗೆ ಟೆಕ್ನಿಕ್, ಈಗ ಫರ್ಟಿಲೈಸರ್ ಶಾಪ್ ಇಟ್ಟಿರೋರಿಗೆಲ್ಲ ಟೆಕ್ನಿಕಲ್ ಫೀಸಿಬಿಲಿಟಿ ಇರಲ್ಲ. ಅವನೇನು ಯಾವುದೋ ಒಂದು ಹೇಳಿದ್ರೆ ಒಂದು ಫಂಗಿಸೈಡ್ ಒಂದು ಫೆಕ್ಟಿಸೈಡ್ ಕೊಡ್ತಾನೆ ಅಷ್ಟೇ. ಪರ್ಟಿಕ್ಯುಲರ್ ಇಂಥದೇ ಬಂದೈತೆ ಅಂತ ಅವನು ಅನಾಲಿಸಿಸ್ ಮಾಡಲ್ಲ, ಅನಾಲಿಸಿಸ್ ಮಾಡೋ ಮೈಂಡೂ ಇರಲ್ಲ. ಈಗ ಆಗ ಬರೋ ರೋಗ ಏನು, ಫಂಗಸ್ ಬಂದಿರಬೇಕು ಇಲ್ಲ ಹುಳ ಬಂದಿರಬೇಕು, ಇಷ್ಟಕ್ಕೆ ಎರಡು ಕೊಟ್ಬಿಡ್ತಾನೆ ಅವನು. ಅಲ್ಲ ಅವಶ್ಯಕತೆ ಒಂದಾಯ್ತೋ ಎರಡಾಯ್ತೋ ಎರಡೂ ಕೊಡ್ತಾನೆ. ಹೌದು, ಈಗ ಅಗತ್ಯಕ್ಕಿಂತ ಜಾಸ್ತಿ ಕೊಡ್ತಾನೆ, ಜಾಸ್ತಿ ಕೊಡ್ತಾನೆ. ಯಾಕೆಂದ್ರೆ ಅವನು ವ್ಯವಹಾರ ಆಗ್ಬೇಕು, ವೃತ್ತಿ ಧರ್ಮ ಒಂದು. ರಾಮಜೋಗಿಗಳಲ್ಲೆಲ್ಲ ನೀವೊಬ್ಬರನ್ನ ಬೀಜೋತ್ಪಾದನೆ ಮಾಡೋದನ್ನ ಸಾಕಷ್ಟು ಜನ ರೈತರು ಮಾಡ್ತಾ ಸದ್ಯಕ್ಕೆ ನಾನು ಒಬ್ಬನೇ. ಈಗ ಕೆಲವ್ರು ಹೆಂಗೆ ಅಂದ್ರೆ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ನಂದಿರುತ್ತೆ. ಹೌದು, ಕೆಲವರು ಒಂದ್ ವರ್ಷ ಹಾಕ್ತಾರೆ, ಒಂದ್ ವರ್ಷ ಹಾಕಲ್ಲ. ಈ ತರ ಈರುಳ್ಳಿ ಬೀಜೋತ್ಪತ್ತಿ ಒಳ್ಳೆ ಲಾಭದಾಯಕ. ಲಾಭದಾಯಕ ಅಂತ ಅಂದ್ರೆ ನಿರ್ವಹಣೆ ಕ್ಲೀನ್ ಆಗಿ ಮಾಡಿ ಬೆಳೆದ್ರೆ ಲಾಭದಾಯಕ, ಇಲ್ಲ ಅಂದ್ರೆ ಲಾಸ್. ಅದನ್ನು ಯಾವ ವರ್ಷ ಆದ್ರೂ ಈ ತರ ಲಾಸ್ ಆಗಿರೋದುಂಟ? ನನಗೇನು ಲಾಸ್ ಆಗಿರ್ಲಿಲ್ಲ, ಲಾಸ್ ಆಗಿಲ್ಲ. ನಾನು ಲಾಸ್ ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿಲ್ಲ. ಅಚ್ಚುಕಟ್ಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಇತಿ ಮಿತಿಯಲ್ಲಿ ಇರ್ತೀನಿ. ನಿರ್ವಹಣೆ ಪಕ್ಕ ಮಾಡ್ತೀನಿ. ಮತ್ತೆ ಈರುಳ್ಳಿ ಜೊತೆ ಕೊತ್ತಂಬರಿನ ಬೆಳಿತೀವಿ, ಅದೇನು ಸೊಪ್ಪು ಬೆಳಿತಾರ ಅಥವಾ ಅದನ್ನು ಕೊತ್ತಂಬರಿ ಕಾಳಾಗಿ? ರೇಟ್ ಇದ್ರೆ ಸೊಪ್ಪು ಮಾರ್ತೀವಿ, ರೇಟ್ ಇರಲಿಲ್ಲ ಅಂತಂದ್ರೆ ಕಾಳು ಮಾಡ್ತೀವಿ. ಕಾಳು ಮಾಡ್ತಾರ? ಕಾಳು ಮಾಡಿ ಮಾರಾಟ ಮಾಡೋದು ಲಾಭದಾಯಕ ಅಂತೀರ? ಅಲ್ಲ, ಈಗ ವಿಧಿ ಇಲ್ಲಲ್ಲ, ನಾವು ಇನ್ನೊಬ್ರಿಗೆ ಕೊಡ್ಬೇಕು. ಈಗ 8 ಅಣಿಗೊಂದು ಶಿವಡಾದಾಗ ಅದನ್ನ ಕಿತ್ತು ಮಾರಿದ್ರೆ ನನಗೆ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ, ಹೌದು. ಅಟ್ ಲೀಸ್ಟ್ ಕಾಳಾದ್ರೆ ಈಗ ರೇಟ್ ಆಗ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು, 2 ತಿಂಗಳು ಸ್ಟೋರ್ ಮಾಡ್ಬೋದು. ಆ ಲೆಕ್ಕಕ್ಕೆ ಆ ಥರ ಮಾಡ್ತಾರೆ. ಈ ಅಲ್ಪಾವಧಿ ಬೆಳೆಗಳೇ ಬೆಳೀತಾ ಇದ್ರ, ಈರುಳ್ಳಿ ಬೀಜೋತ್ಪಾದನೆ, ಕೊತ್ತಂಬರಿ, ಕಡಲೆ, ಈ ಥರ ಎಲ್ಲ ಬೆಳೆಗಳು ಬೆಳೀತಾರೆ. ಈ ತೋಟಗಾರಿಕೆ ಬೆಳೆಗಳು ಬೆಳಿಬೇಕು ಅಂತೇನು ಆಸಕ್ತಿ ಬರಲಿಲ್ಲ? ತೋಟಗಾರಿಕೆ ಬೆಳೆಗಳು ಬೆಳಿಬೇಕು ಅಂತ ನಮಗೂ ಆಸಕ್ತಿ ಇದೆ. ಆದರೆ ನೀರಿನ ಪ್ರಮಾಣ ನಮಗೆ ಪಕ್ಕ ಇಲ್ಲದೆ ಇರೋದಕ್ಕೆ ಅಲ್ಪಾವಧಿ ಬೆಳೆಗಳನ್ನ ಬೆಳೀತಿದ್ವಿ. ಯಾಕಂದ್ರೆ ನೀರು ಈ ವರ್ಷ ಬಂದ ನೀರು ಮುಂದಿನ ವರ್ಷ ಗ್ಯಾರಂಟಿ. ನಮ್ಮದು ಎರೆನೆಲ್ಲ ಜನವರಿ ಫೆಬ್ರವರಿ ತಿಂಗಳಲ್ಲಿ ಓಪನ್ ಆಗಿಬಿಡುತ್ತೆ. ಬೇಸಿಗೆಯಲ್ಲಿ ಫೆಬ್ರವರಿ ತಿಂಗಳಿಗೆ ಓಪನ್ ಆಗಿಬಿಡುತ್ತೆ. ಹಂಗಾಗಿ ನೆಲ ಓಪನ್ ಆದಾಗ ಬೇರಿಗೆ ಗಾಳಿ ಆಡ್ತು ಅಂದ್ರೆ ಗಿಡ ಉಳಿಯಲ್ಲ. ಹೌದು, ಆ ಇದಕ್ಕೆ ಅಲ್ಪಾವಧಿ ಬೆಳೆಗಳನ್ನ ಬೆಳೀತಾ ಇದ್ರು. ನೀರಿದ್ರೆ ಆ ಬೆಳೆ ಬೆಳಕೋಬಹುದು, ಇಲ್ಲ ಅಂದ್ರೆ ಆ ಬೆಳೆ ಒಂದೇ ಲಾಸ್ ಆಗುತ್ತೆ. ಹೌದು, ಈ ದೀರ್ಘಾವಧಿ ಬೆಳೆಗಳು ಬೆಳೆದಾಗ ಆ ತರ ಆಗಲ್ಲ. 4-5 ವರ್ಷ ನಾವು ಅಡಿಕೆನ ಕಾಪಾಡಿರ್ತೀವಿ, ಒಂದ್ ವರ್ಷ ಬೋರ್ ಫೇಲ್ ಆಗ್ತಲ್ಲ, ತುಂಬಾ ತುಂಬಾ ನೋವಾಗುತ್ತೆ, ತುಂಬಾ ನೋವಾಗುತ್ತೆ, ಮತ್ತೆ ಸುಧಾರಿಸ್ಕೊಳ್ಳಕ್ ಆಗಲ್ಲ. ಹೌದು, ಹಂಗಾಗಿ ಮತ್ತೆ ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬುಗಳು ಅಳವಡಿಸ್ಕೊಂಡಿದೀರ? ಉಪಕಸಬುಗಳು ಅಳವಡಿಸ್ಕೋಬೇಕು, ಒಬ್ರಿರೋದ್ರಿಂದ ಅಳವಡಿಸ್ಕೊಳ್ಳ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಮುಂದೆ ಇನ್ನು ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದೀರ? ಉದ್ದೇಶ ಏನಾಯ್ತೆ, ನೀರಿನ ಸವಲತ್ತು ಇಲ್ಲದೆ ಇರೋದಕ್ಕೆ ಮುಂದಕ್ಕೆ ಹೋಗಿಲ್ಲ. ನಿಮ್ಮೂರಿನ ಸುತ್ತಮುತ್ತ ಯಾವ್ದೇ ಕೆರೆ ಕಟ್ಟೆ ಚೆಕ್ ಡ್ಯಾಮ್ ಅವ್ಯಾವಿಲ್ಲ? ಯಾವಿಲ್ಲ. ನೀವೇ ನಿಮ್ ಜಮೀನಲ್ಲಿ ಬಿದ್ದಂತ ಮಳೆ ನೀರ್ನ ತಡೆದು ಬದು ನಿರ್ಮಾಣ ಆಗಿರ್ಬೋದು, ಕೃಷಿ ಹೊಂಡ ಅವೆಲ್ಲ ಮಾಡಿದ್ವಿ. ನಮ್ಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಕೃಷಿ ಹೊಂಡ ಮಾಡಿದಾಗ ಸೀಪೇಜ್ ಹೋಗುತ್ತಲ್ಲ, ಸೀಪೇಜ್ ಇಂದ ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಅದು ಸಿಮೆಂಟ್ ಟೈಪ್ ಆಗುತ್ತೆ ನಮ್ಮ ನೆಲದಲ್ಲಿ, ಅದು ಬೋರ್ವೆಲ್ ಕೊಲ್ಯಾಪ್ಸ್ ಆಗೋ ತರ ಆಗುತ್ತೆ. ಆಲ್ರೆಡಿ ನಮ್ಮೂರಲ್ಲಿ ಫಸ್ಟ್ ಕೃಷಿ ಹೊಂಡ ಮಾಡ್ದೇ ನಾನು, ಜಲ ಮರುಪೂರ್ಣ ಮಾಡ್ದೇ ಅಂತರ್ಜಲ ಮರುಪೂರ್ಣ. ಅದನ್ನ ಮಾಡಿದಾಗ ಏನಾಯ್ತು ಅಂತ ಅಂದ್ರೆ, ನನಗೆ ಆ ಡಸ್ಟ್ ಪರ್ಟಿಕ್ಯುಲರ್ ಅಂತದೆಲ್ಲ ನೀರಿನಲ್ಲಿ ಹೋಗ್ಬಿಟ್ಟು ಮೋಟರ್ ಕೀಳಕ್ ಬರ್ಲಿಲ್ಲ, ಬರೀ ಪೈಪ್ಗಳೊಂದು ಬಂದ್ವು. ಅದೇನಾಗುತ್ತೆ ಅಂದ್ರೆ ಜೇಡಿ ಮಣ್ಣಾದಂಗೆ ಆಗ್ಬಿಡುತ್ತೆ, ಕಂಪ್ಲೀಟ್ ದಬಾಕ್ಬಿಡುತ್ತೆ. ಹಂಗಾಗಿ ಪ್ರಾಬ್ಲಮ್ ಇದೆ ನಮ್ಗೆ. ಅದಕ್ಕೆ ಇತ್ತೀಚಿನ ಮೆಥಡ್ಗಳಲ್ಲಿ ಬಲೆಗಳೆಲ್ಲ ಇದು ಮಾಡಿ ಮಾಡ್ಬೇಕು, ಅದನ್ನ ನೆಕ್ಸ್ಟ್ ಮಾಡ್ಬೇಕು, ಒಂದ್ ವರ್ಷಕ್ಕೆ ಮಾಡ್ಬೇಕು ಅನ್ನೋ ಉದ್ದೇಶ ಮರಲ್ ಮಾಡ್ತೀವಿ. ಈ ಕೃಷಿನ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇದ್ರೆ ಈಗ ನೋಡಿದ್ರೆಲ್ಲ ಈ ಕೃಷಿಯನ್ನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲ, ಕೃಷಿಯಿಂದ ಲಾಭದಾಯಕ ಅಲ್ಲ ಅನ್ನೋ ತಪ್ಪು. ಹೌದು, ಈಗ ಒಂದು ಬೀಜ ಹಾಕಿದ ತಕ್ಷಣ 3 ತಿಂಗಳು ಎಲ್ಲೂ ತಗೊಂಬಕ್ ಬರಲ್ಲ, ಇಲ್ಲಿ ತಗೋಬಹುದು. ಈಗ ಒಬ್ಬನ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಸ್ವಾವಲಂಬಿಯಾಗಿ ಮಾಡೋದು ಬೆಸ್ಟ್. ಏನಂದ್ರೆ ಮೈ ಬಗಿಸ್ ಮಾಡ್ಲಾರ್ದ ಆ ತರ ಹೇಳಿ ಜಾರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಹೌದು, ಮನೇಲೆಲ್ಲ ಎಷ್ಟು ಜನ ಇದ್ರ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ? ಮನೇಲಿ ನಾವು 3 ಜನ ಇದೀವಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಾನು. ಏನ್ ಸಮಸ್ಯೆ? ಏನ್ ಸಮಸ್ಯೆ ಆಗಲ್ಲ. ಕೂಲಿ ಕಾರ್ಮಿಕರೆಲ್ಲ ಸಿಗ್ತಾರ ನಿಮ್ಗೆ? ಯಾಕಂದ್ರೆ ಉಪಾಧಿ ಬೆಳೆಯಾಗಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ಕೂಲರ್ ಬೇಕಾಗುತ್ತೆ. ಇಲ್ಲ, ನಮಗ ಅದ್ ನಿರ್ವಹಣೆ ಮಾಡ್ಬೇಕು ಅಂದ್ರೆ 50 ರೂಪಾಯಿ ಹೆಚ್ಚಿಗೆ ಹೋಗ್ಲಿ, ಆ ಟೈಮ್ ಕರ್ಕೊಂಡು ಬರ್ತೀವಿ, ಕರ್ಕೊಂಡ್ಬಂದು ಮಾಡ್ಲೇಬೇಕು. ಅದ್ ಯಾಕಂದ್ರೆ ಆ ಸಮಯಕ್ಕೆ ಮಾಡ್ಲೇಬೇಕು. ತೋಟಗಾರಿಕೆ ಬೆಳೆಗಳಾದ್ರೆ ಇವತ್ತು ಮಾಡಿದ್ಬಿಟ್ಟು ನಾಳೆ ಮಾಡೋದ್ ಬಿಡಪ್ಪ ಅನ್ಬೋದು. ಆ ಟೈಮ್ ಮಾಡ್ಲಿಲ್ಲ ಅಂತಂದ್ರೆ ಕ್ರಾಪ್ ಫೇಲ್ಯೂರ್ ಆಗುತ್ತೆ. ಹೌದು, ಅದು ಇಷ್ಟು ವರ್ಷ ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಿದ್ಯಾ ನಿಮ್ಗೆ? ಹಾ, ಸಂತೋಷನೇ. ಯಾಕೆ ಅಂತ ಅಂದ್ರೆ ಆರೋಗ್ಯಯುತವಾಗಿದೀವಿ ಫಸ್ಟ್. ಈಗ ನಮ್ಮ ವಯಸ್ಸಿನವರೆಲ್ಲ BP ಶುಗರ್ ಅದು ಇದು ಅಂತಿದ್ದಾರೆ. ಸದ್ಯಕ್ಕೆ ನಾವು BP ಇಲ್ಲ, ಶುಗರ್ ಇಲ್ಲ, ಒಂದು ಟ್ಯಾಬ್ಲೆಟ್ ನುಂಗಲ್ಲ, ಆರಾಮಾಗಿದ್ದೀವಿ. ಅದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕಿಲ್ಲ. ದುಡ್ಡು ಕಮ್ಮಿ ದುಡ್ದಿರ್ಬೋದು ನಾವು, ಬಟ್ ಆರೋಗ್ಯ ಉಳಿಸ್ಕೊಂಡಿದ್ವಿ. ಹೆಲ್ತ್ ಈಸ್ ವೆಲ್ತ್ ಅಂತ, ಅದು ಒಂದು ಭಾಗ್ಯನೇ. ಹಾಗಿದ್ರೆ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಬೆಳೆ ಇಟ್ಟಾಗ ಬೇಕು ಅಂದ್ರೆ ಬಂದು ನೋಡ್ಕೊಂಡು ನೋಡಬಹುದು. ನಾವೇನಿದೆಯೋ ಅದನ್ನೆಲ್ಲ ನಮಗೆ ತಿಳಿದ ಮಟ್ಟಿಗೆ ನಾವು ಬೇರೆ ರೈತರಿಗೆ ನಮಗೆ ತಿಳಿದನ್ನ ಹೇಳಕ್ ನಾವು ಇಷ್ಟಪಡ್ತೀವಿ. ಇಷ್ಟಪಡ್ತೀರ? ಆದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ರಿ. 6360640856. ರೈತ ಬಂದವರೇ, ರಾಮಜೋಗಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿ ವೆಂಕಟೇಶ್ ರೆಡ್ಡಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 6364608566. ಬಹಳ ಸಂತೋಷ ವೆಂಕಟೇಶ್ ರೆಡ್ಡಿ ಅವರೇ, ಇದುವರೆಗೂ ನಿಮ್ಮ ಈ ಈರುಳ್ಳಿ ಬೀಜೋತ್ಪಾದನೆಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಈ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಈರುಳ್ಳಿ ಬೀಜೋತ್ಪಾದನೆಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರಾಮಜೋಗಿಹಳ್ಳಿಯ ಕೃಷಿಕ ಬಿ ವೆಂಕಟೇಶ್ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು. ಚಿಕ್ಕಮಗಳೂರು ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಶಿವಮೊಗ್ಗ, ಕೊಡಗು ಮತ್ತು ಹಾಸನ ಜಿಲ್ಲೆಗಳ 1 ಅಥವಾ 2 ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಉಳಿದ ಜಿಲ್ಲೆಗಳ ಮೇಲೆ ಮುಖ್ಯವಾಗಿ ಶುಷ್ಕ ಹವಾಮಾನದ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಒಣ ಹವಾಮಾನ ಸಾಧ್ಯತೆ ಇದೆ. ಕನಿಷ್ಠ ಮತ್ತು ಗರಿಷ್ಠ ತಾಪಮಾನವು ಕ್ರಮವಾಗಿ 31 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ, ನಾನು ಡಾಕ್ಟರ್ ಸರಸ್ವತಿ, JM ಗೃಹ ವಿಜ್ಞಾನಿ, KVK ಬಬ್ಬೂರ್ ಫಾರ್ಮ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟ ಪ್ರತಿಯೊಂದು ಮನೆಯಲ್ಲಿ ಅಥವಾ ಹಿತ್ತಲಲ್ಲಿ ಮುಂದೆಗಡೆ ಜಾಗ ಇದ್ದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆದು ದೈನಂದಿನ ಹಣ್ಣು ತರಕಾರಿಗಳ ಪೂರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನುವುದರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ 1 ದಿನಕ್ಕೆ 0.5 kg ತಾಜಾ ತರಕಾರಿಯನ್ನು ನಮ್ಮ ಆರೋಗ್ಯಕರವಾದ ಒಂದು

48,900 ರೂಪಾಯಿಗಳು, ಮೆಣಸು 31,229 49,129 ರೂಪಾಯಿಗಳು. ತಿಪಟೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ 14,200 14,500 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕನಿಷ್ಠ 8,400 ಗರಿಷ್ಠ 9,500 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ 3,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ 2,500 ರೂಪಾಯಿಗಳು. ಹುರುಳಿಕಾಯಿ 3,000 ರೂಪಾಯಿಗಳು. ಬೀಟ್ರೂಟ್ 2,000 ರೂಪಾಯಿಗಳು. ಹಾಗಲಕಾಯಿ 3,200 ರೂಪಾಯಿಗಳು. ಸೋರೆಕಾಯಿ 1,200 ರೂಪಾಯಿಗಳು. ಬದನೆಕಾಯಿ 1,400 ಗೋರಿಕಾಯಿ 2,500 ಎಲೆಕೋಸು 1,400 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 4,000 ರೂಪಾಯಿಗಳು. ಕ್ಯಾರೆಟ್ 2,400 ರೂಪಾಯಿಗಳು. ಹೂಕೋಸು 1,800 ರೂಪಾಯಿಗಳು. ಸೌತೆಕಾಯಿ 1,600 ರೂಪಾಯಿಗಳು. ನುಗ್ಗೆಕಾಯಿ 3,500 ರೂಪಾಯಿಗಳು. ಅವರೆಕಾಯಿ 2,000 3,000. ಹಸಿರು ಮೆಣಸಿನಕಾಯಿ 3,000 4,000 ರೂಪಾಯಿಗಳು.